35 ನಿಮಿಷಕ್ಕೆ. ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ? ಏನ್ ಪಾಪಾ, ಬೇರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರ್ ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಜೇನು ಸಾಕಾಣಿಕೆ ಮತ್ತು ಜೇನಿನ ಮೌಲ್ಯವರ್ಧನೆ ಈ ಕುರಿತು ಡಾ RN ಕೆಂಚರೆಡ್ಡಿ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ಮತ್ತು ವಿಸ್ತರಣಾ ಮುಂದಾಳು ವಿಸ್ತರಣಾ ಶಿಕ್ಷಣ ಘಟಕ ಮಡಕೇರಿ ಇವರಿಂದ ಮಾಹಿತಿಯನ್ನ ಕೇಳೋಣ, ಬನ್ನಿ. ವ್ಯಕ್ತಿಗಳಾಗಿ ಡಾಕ್ಟರ್ RN ಕೆಂಚರೆಡ್ಡಿ ಸರ್ ಅವರು, ಡಾಕ್ಟರ್ ನಾಗವೇಣಿ ಸಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಮುಖ್ಯ ಅತಿಥಿಗಳು ಡಾಕ್ಟರ್ ವಿಜಯಧರ್ ಗೌಡ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಿಸ್ತಾರೆ, ಅವರು ಕೂಡ ವೇದಿಕೆ ಬರ್ತಾರೆ. ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷರು ನಮ್ಮ ಶುಭ್ರಕಾಂತಿನಿ ಶಾಂತಿನಿ ಪಮ ಗಮ ಗರಿ ಸ ಗಮ ಪನಿ ಸ ಗಮ ಪನಿ ಸ ಗಮ ಪನಿ ಸ ಪಾಲಿಸು ಮಾತೇ ಪಾವನ ಚರಿತೆ ಪಾಲಿಸು ಮಾತೇ ಪಾವನ ಚರಿತೆ ಪಾಪ ಕ್ಷಾಲಿತೆ ಪಾಲಿತೆ ಪಾಪ ಕ್ಷಾಲಿತೆ ಪಾಲಿತೆ ವಂದೇ ಶಾರದೆ ವರದೆ ಸುಗುಣವಾರಿದೆ ನಮಿಪೆ ದಯಾನಿದೆ ಸುಗುಣವಾರಿದೆ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ. ಪ್ರಾರ್ಥನೆ ನಡೆಸ್ಕೊಟ್ಟಂತ ಎಂಎಸ್ಸಿ ಕೃಷಿ ವಿದ್ಯಾರ್ಥಿಗಳಾಗಿರ್ತಕ್ಕ ಅನನ್ಯ ಹಾಗೂ ತಂಡದವರಿಗೆ ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ಆಗಮಿಸತಕ್ಕಂತಹ ನಮ್ಮ ಮುಖ್ಯ ಅತಿಥಿಗಳನ್ನ, ಅಧ್ಯಕ್ಷರನ್ನ ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನ ಸ್ವಾಗತ ಮಾಡುತ್ತಿರುವ ಸಮಯ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾಗಿರ್ತಾರೆ ಡಾಕ್ಟರ್ ಗುರುಜೇಸರ್ ಅವರನ್ನ ಈ ಒಂದು ತಾಂತ್ರಿಕ ಸಮಾವೇಶ ಮೊದಲ ದಿನದ ಸಮಾವೇಶಕ್ಕೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಉಪಾಧ್ಯಕ್ಷರು ಆಗಿರ್ತಕ್ಕಂತ ಡಾಕ್ಟರ್ ಬಿ ಕೆ ಶಿವಣ್ಣ, ಗ್ರಂಥಪಾಲಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯವರ್ಧನೆ ಕುರಿತು ರೈತರಿಗೆ ತರಬೇತಿಯನ್ನ ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳಾದ ನಮ್ಮ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಸ್ತರಣ ಮುಂದಾಳು ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಕೂಡ ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ನಾಗವೇನಿಸಿ, ಕೃಷಿ ರಫ್ತು ಸಲಹೆಗಾರರು KPBEC ಬೆಂಗಳೂರು, ಇವರು ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದು ರೈತರನ್ನು ಉದ್ದೇಶಿಸಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ರಫ್ತಿನ ಅವಕಾಶಗಳ ಕುರಿತು ಮಾತನಾಡುತ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ತಾಂತ್ರಿಕ ಸಮಾವೇಶದ ಮೊದಲ ವಿಷಯ ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯವರ್ಧನೆ. ಸೊ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಸಾಕಷ್ಟು ಜನ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ವಿಸ್ತರಣಾ ಶಿಕ್ಷಣ ಘಟಕಗಳಿಗೆ ಹೋಗಿ ನಮಗೆ ಜೇನು ಕೃಷಿ ತರಬೇತಿ ಬೇಕು ಅಂತ ಹೇಳಿ ಕೇಳಿ ಜೇನು ಕೃಷಿ ತರಬೇತಿಯನ್ನ ಪಡ್ಕೊಳ್ತ ಇವಾಗ ಒದಗಿ ಸಂದರ್ಭ ಬಂದಿದೆ. ಸಾಕಷ್ಟು ಬಾರಿ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಸುಮಾರು 2 ವರ್ಷದಿಂದ ಒಂದು 8-9 ಜೇನು ಕೃಷಿ ತರಬೇತಿಗಳನ್ನ ರೈತರ ಒತ್ತಾಸೆ ಮೇರೆಗೆ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇವೆ. ಅಂತ ಒಂದು ಜೇನು ಕೃಷಿನ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮ ಇವತ್ತಿನ ದಿನ ನಡೀತಾ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಏನು ಕೃಷಿ ಮಳೆಗಳಲ್ಲಿ ಓಡಾಡ್ತಾ ಇದ್ದೀರಿ, ಈ ಒಂದು ಸಮಾವೇಶದ ನಂತರ ಕೂಡ ತಾವು ವೀಕ್ಷಣೆ ಮಾಡಬಹುದು. ಸೊ ಹಾಗಾಗಿ ಎಲ್ಲಾ ರೈತ ಬಾಂಧವರು ಈ ಒಂದು ವಿಷಯದ ಕುರಿತು ವಿಚಾರವನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನ ಮನವಿ ಮಾಡ್ತಾ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾಗಿ ಹಾಗೂ ತಾವು ಸಾಕಷ್ಟು ತರಬೇತಿಗಳನ್ನ ರೈತರಿಗೆ, ವಿದ್ಯಾರ್ಥಿಗಳಿಗೆ, ವಿಜ್ಞಾನಿಗಳಿಗೆ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಅವ್ರು ಹೇಳ್ಬೇಕಂತಂದ್ರೆ ಸುಮಾರು 800+ ತರಬೇತಿಗಳನ್ನ ಈ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಾಗಿರ್ಬಹುದು, ಆಫ್ ಕ್ಯಾಂಪಸ್ ಟ್ರೈನಿಂಗ್ ಗಳಾಗಿರ್ಬಹುದು, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ವಿಶ್ವದಲ್ಲಿ ಹೋಗಿ ಅಲ್ಲಿನ ವಿಜ್ಞಾನಿಗಳಿಗೆ ಈ ಜೇನು ಕೃಷಿ ಸಂಬಂಧಪಟ್ಟಂಗೆ ಅವರು ತರಬೇತಿಗಳನ್ನ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಫಾರೆಸ್ಟ್ ಬಯಾಲಜಿ ಅಂಡ್ ಟ್ರೀ ಇಂಪ್ರೂವ್ಮೆಂಟ್ ಈ ಒಂದು ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂತ ಸುಮಾರು 40,000+ ರೈತರು ಏನು ತರಬೇತಿಯನ್ನು ಪಡೆದಿರ್ತಾರೆ. ಅದರ ಒಂದು ಇಂಪ್ಯಾಕ್ಟ್ ಅನ್ನು ನೋಡಿದಾಗ ಸುಮಾರು 9-10 ರೈತರು ದೊಡ್ಡ ಮಟ್ಟದಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 25-50 ಲಕ್ಷ ಒಂದು ವ್ಯವಹಾರವನ್ನ ಮಾಡ್ತಕ್ಕಂತ ರೈತರು. ಅದರಲ್ಲಿ ವಿಶೇಷವಾಗಿ ಒಂದಿಬ್ಬರು ರೈತರು ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ HD Kote ಜಯಶಂಕರ್ ಅಂತ ಹೇಳಿ ಅವರು ತುಂಬಾ ಒಂದು ಕೋಟಿ ಲೆಕ್ಕದಲ್ಲಿ ಕೂಡ ಅವರು ಒಂದು ಈ ಜೇನು ಸಾಕಾಣಿಕೆಯಲ್ಲಿ ಒಂದು ಆದಾಯವನ್ನ ಪಡಿತಕ್ಕಂತ ಒಬ್ಬ ರೈತರು. ಅವರು ಕೂಡ ಈ ಒಂದು ಕೆಂಚಾರೆಡ್ಡಿ ಸರ್ ಹತ್ರ ತರಬೇತಿಯನ್ನ ಪಡೆದುಕೊಂಡಂತವರು. ಅಷ್ಟೇ ಅಲ್ಲಿ ಮಧ್ಯಾಹ್ನ ಈ ನಮ್ಮ ರೈತರನ್ನು ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಮಾತಾಡಿರ್ತಕ್ಕಂತ ಶ್ರೀ ಚಂದ್ರಶೇಖರ್ ಅವರು ಕೂಡ ನಮ್ಮ ಈ ಕೆಚಾರಡಿ ಸರ್ ಹತ್ರ ತರಬೇತಿಯನ್ನ ಪಡ್ಕೊಂಡಂತವರು, ಅವರು ಒಂದು ತರಬೇತಿದಾರಾಗಿ ಮಧ್ಯಾಹ್ನದ ಒಂದು ತಾಂತ್ರಿಕ ಸಮಾಜದಲ್ಲಿ ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸೊ ಸಾಕಷ್ಟು ಪರಿಣಿತಿಯನ್ನ ಈ ಜೇನು ಕೃಷಿಯಲ್ಲಿ ಹೊಂದಿರತಕ್ಕಂತಹ ನಮ್ಮ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರ ಒಂದು ಸಮಾವೇಶ, ಈ ತಾಂತ್ರಿಕ ಸಮಾವೇಶದ ವಿಚಾರ ವಿನಿಮಯನ್ನ ಬಹಳಷ್ಟು ಜನ ರೈತರು ಇನ್ನಷ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಪಡ್ಕೊಳ್ಳೋದನ್ನು ಕೇಳ್ತಾ ಈ ಒಂದು ಸಮಾವೇಶನ ಆರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರು ದಯವಿಟ್ಟು ಉದ್ದೇಶಿಸಿ ತಮ್ಮ ವಿಚಾರವನ್ನು ಮಂಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ತಾಂತ್ರಿಕ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ವಿಸ್ತರಣ ನಿರ್ದೇಶಕರೇ ಹಾಗೂ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಲೈಬ್ರರಿಯನ್ ಡಾಕ್ಟರ್ ಪಿ ಕೆ ಶಿವಣ್ಣ ಅವರೇ ಹಾಗೂ ಕಪೆಕ್ಟಿಂದ ಬಂದಿರತಕ್ಕಂಥ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಮೇಡಮ್ ಅವರು ನಾಗವೇಣಿ ಅವರು ಹಾಗೂ ಇಲ್ಲಿ ಇರ್ತಕ್ಕಂಥ ನನ್ನ ಕಿರಿಯ ಮತ್ತು ಹಿರಿಯ ಸಹೋದ್ಯೋಗಿ ಮಿತ್ರರೇ ಮತ್ತು ರೈತ ಮಹನೀಯರೇ, ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ಜೇನು ಕುಟುಂಬಗಳ ವೈಜ್ಞಾನಿಕ ನಿರ್ವಹಣೆ ಅಂತ ಇದೆ. ಹಾಗೇನೆ ಜೇನು ತುಪ್ಪದ ಮೌಲ್ಯವರ್ಧನೆಯ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಂತಿದೆ. ನಾನು ಮೊದಲನೇದಾಗಿ ಈ ನಿರ್ವಹಣಾ ಕ್ರಮಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಮಗೆ ತಿಳಿಸ್ಕೊಡಲಿದ್ದೇನೆ. ಅಂದರೆ ಇಲ್ಲಿ ಏನು ಅಂದ್ರೆ ನಾವು ಈಗಾಗಲೇ ಡಾಕ್ಟರ್ ಬಿರಾದ ಅವರು ಹೇಳ್ತಾ ಇದ್ದೆ ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ರೈತರು ತಾವೇನೆ ಮುಂದೆ ಬರ್ತಾ ಇದ್ದಾರೆ ಜೇನು ಕೃಷಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ. ಈ ಕೆಲವು ವರ್ಷಗಳ ಹಿಂದೆ ಆ ಪರಿಸ್ಥಿತಿ ಇರಲಿಲ್ಲ, ನಾವಾಗಿ ಹೋಗಿ ಹೇಳಿ ಜೇನು ಕೃಷಿ ಮಾಡಿ ಅಂತ ಹೇಳಿದ್ರು ಬಹಳ ಕೆಲವು ಜನ ಅದರಲ್ಲಿ ಆಸಕ್ತಿ ತಗೊಳ್ತಾ ಇದ್ರು. ಈಗ ಪರಾಗಸ್ಪರ್ಶದಲ್ಲಿ ಜೇನುನೊಣಗಳ ಪಾತ್ರ ಇದೆ ಅಂತ ತಿಳ್ಕೊಂಡ ಮೇಲೆ ಬಹಳಷ್ಟು ಜನ ತಾವಾಗಿನೇ ಬರ್ತಾ ಇದ್ದಾರೆ. ಯಾರು ಈ ವಿಚಾರವನ್ನ ತಿಳ್ಕೊಂಡಿದ್ದಾರೋ ಅವರು ಇಲ್ಲ ನಮ್ಮ ಬೆಳೆಗಳು ಹೂವಿನ ಹಂತದಲ್ಲಿ ಇದ್ದಾಗ ಜೇನುನೊಣಗಳು ಬೇಕು ನಾವು ಇಟ್ಕೊಳ್ತೇವೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಒಂದು ಏನು ಫೇಲ್ಯೂರ್ ಕಾಣಿಸ್ತಾ ಇದೆ, ಎಲ್ಲಿ ತೊಂದರೆಗೆ ಒಳಗಾಗ್ತಾ ಇದೆ ಅಂದ್ರೆ ಆ ನಿರ್ವಹಣಾ ಕ್ರಮದಲ್ಲಿ ಬಹಳಷ್ಟು ಜನ ಬರ್ತಾರೆ, ಪೆಟ್ಟಿಗೆಗಳನ್ನು ತಗೊಂಡು ಹೋಗ್ತಾರೆ, ಆಮೇಲೆ ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ. ಹಾಗಾಗಿ ನಿರ್ವಹಣೆಯ ಬಗ್ಗೆನೂ ಕೂಡ ಕಾಲಕ್ಕನುಗುಣವಾಗಿ ಹೇಗೆಲ್ಲ ನಿರ್ವಹಣೆ ಮಾಡಬಹುದು, ಆಮೇಲೆ ಅವರೇನೆ ತಮ್ಮಲ್ಲಿರ್ತಕ್ಕಂಥ ಜೇನು ಕುಟುಂಬಗಳ ಸಂಖ್ಯೆಯನ್ನ ಹೇಗೆ ಹೆಚ್ಚಿಗೆ ಮಾಡಿಕೊಳ್ಬಹುದು, ಸಾಮಾನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳೇನು ಅವುಗಳ ನಿವಾರಣೆ ಹೇಗೆ ಮಾಡಿಕೊಳ್ಬೇಕು ಎನ್ನುವ ವಿಚಾರಗಳನ್ನ ನಾನಿಲ್ಲಿ ಮೊದಲು ಪ್ರಸ್ತುತಪಡಿಸ್ತೇನೆ. ಅಂದ್ರೆ ಇಲ್ಲಿ ಏನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಹಳಷ್ಟು ಜನರು ಈಗಾಗಲೇ ಜೇನು ಕೃಷಿಯ ಮೂಲಭೂತ ಅಂಶಗಳನ್ನ ತಿಳ್ಕೊಂಡಿದ್ದಾರೆ ಅನ್ನೋ ಒಂದು ಇದರಲ್ಲಿ ನಾನು ಬರೀ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಆ ನಂತರ ಏನಾದರೂ ಪ್ರಶ್ನೆಗಳಿದ್ರೆ ಇವನ್ ಈ ಮೂಲಭೂತ ವಿಷಯಗಳ ಬಗ್ಗೆ ಬೇಸಿಕ್ಸ್ ಬಗ್ಗೆನೂ ಕೂಡ ಏನಾದರೂ ಕೆಲವರಿಗೆ ಸಂಶಯಗಳಿದ್ರೆ ಆಮೇಲೆ ಅದರ ಬಗ್ಗೆನೂ ಕೂಡ ಚರ್ಚೆಗಳನ್ನ ಮಾಡಬಹುದು. ಓಕೆ, ನಿರ್ವಹಣಾ ಕ್ರಮಗಳಲ್ಲಿ ಹಲವಾರು ಇದ್ದಾವೆ. ನಾನು ಮೊದಲನೇದಾಗಿ ಕುಟುಂಬಗಳ ವಿಭಜನೆಯ ಬಗ್ಗೆ ಕೆಲವು ವಿಚಾರ ಹೇಳ್ತೇನೆ. ಈಗ ನೀವು ತಗೊಂಡು ಬಂದಿರಬಹುದು ಅಥವಾ ಎಲ್ಲೋ ಮರದ ಕೊಟ್ಟರೆ ಎಲ್ಲೋ ಹೂತದಲ್ಲೋ ಇರ್ತದೆ, ಅದನ್ನ ತಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಂಡಿರ್ತೀರಿ ಅಥವಾ ಎಲ್ಲೋ ಕೊಂಡ್ಕೊಂಡು ಕೂಡ ಬಂದಿರ್ತೀರಿ. ಕೊಂಡ್ಕೊಂಡು ಬಂದ್ಮೇಲೆ ನಿಮ್ಮ ಹತ್ರ ಒಂದಷ್ಟು ಪೆಟ್ಟಿಗೆಗಳಿರ್ತವೆ, ಮುಂದೆ ಅವನ್ನ ಪಾಲು ಮಾಡಿ ಅವುಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಿರ್ವಹಣಾ ಕ್ರಮದಲ್ಲಿ ಒಂದು ವಿಧಾನ ಒಂದು ಪದ್ಧತಿ ಇದೆ. ಅದಕ್ಕೆ ಯಾವ ರೀತಿ ನಾವು ಜೇನು ಕುಟುಂಬಗಳನ್ನ ಪಾಲು ಮಾಡಬಹುದು, ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಹೇಗೆ ಮಾಡಬಹುದು ಅನ್ನೋ ವಿಚಾರವನ್ನು ಮೊಟ್ಟ ಮೊದಲನೇದಾಗಿ ನಾನು ತಗೊಳ್ತಾ ಇದ್ದೇನೆ. ಈಗ ನಮಗೆ ಈ ಜೇನು ಕುಟುಂಬಗಳನ್ನ ಪಾಲು ಮಾಡತಕ್ಕಂಥ ಅವಶ್ಯಕತೆ ಯಾಕೆ ಬರ್ತದೆ ಅಂತ ಅಂದ್ರೆ, ಈಗ ನಮ್ಮಲ್ಲಿ ಮಧುವನದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಕುಟುಂಬಗಳನ್ನ ಪಾಲು ಮಾಡಿ ಮಾರಾಟ ಮಾಡ್ಲಿಕ್ಕೂ ಕೂಡ, ಈಗೇನು ಜೇನು ಪ್ರೊಡಕ್ಷನ್ ಮಾಡೋದಕ್ಕಿಂತ ಕಾಲೋನಿ ಪ್ರೊಡಕ್ಷನ್ ಮಾಡೋದು ಈಗಿನ ದಿನಗಳಲ್ಲಿ ತುಂಬಾ ಲುಕ್ರೇಟಿವ್ ಬಿಸ್ನೆಸ್ ಅಂತ ಹೇಳ್ತೇವೆ. ಬರೀ ಜೇನನ್ನೇ ಪಾಲು ಮಾಡಿ ಮಾಡ್ತಕ್ಕಂಥ ಬಹಳ ಸುಲಭ. ಅದು ಒಮ್ಮೆ ಆ ಟೆಕ್ನಿಕ್ ಅನ್ನ ಆ ತಾಂತ್ರಿಕತೆಯನ್ನು ತಿಳ್ಕೊಂಡ್ಮೇಲೆ ಬಹಳ ಸುಲಭದಲ್ಲಿ ಜೇನು ಕುಟುಂಬಗಳನ್ನ ಪಾಲು ಮಾಡಬಹುದು ಮತ್ತು ಅವನ್ನ ಮಾರಾಟ ಮಾಡಿ ಹೆಚ್ಚಿನ ಆದಾಯವನ್ನ ಗಳಿಸಬಹುದು. ಜೇನು ತುಪ್ಪಕ್ಕಿಂತ ಜೇನು ಕುಟುಂಬಗಳನ್ನ ಪಾಲು ಮಾಡೋದ್ರಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೊಳ್ಬಹುದು. ಆಮೇಲೆ ಮತ್ತೆ ಇನ್ಯಾಕೆ ಮಾಡ್ತೀವಿ, ಇನ್ನು ಇತರೆ ಕೆಲವು ಉದ್ದೇಶಗಳಿಗೆ ಏನಾದರೂ ಕೆಲವೊಮ್ಮೆ ನಮಗೆ ರಾಜಶಾಹಿ ರಸ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರ್ತದೆ, ಅದಕ್ಕೆ ಪಾಲು ಮಾಡ್ತೇವೆ. ಅಥವಾ ಕೆಲವೊಮ್ಮೆ ಅವು ಜೇನು ಕುಟುಂಬಗಳು ಒಂದು ಹಂತದಲ್ಲಿ ತಾವಾಗಿನೇ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪಾಲಾಗಿ ಹೋಗ್ತಾ ಇರ್ತವೆ. ಹಾಗೆ ಪಾಲಾಗುವಿಕೆಯನ್ನು ತಡೆಯಲು ಕೂಡ ನಾವು ಜೇನು ಕುಟುಂಬಗಳನ್ನ ಪಾಲು ಮಾಡಬೇಕಾಗ್ತದೆ. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಜೇನು ಕುಟುಂಬಗಳನ್ನ ನಾವು ಪಾಲು ಮಾಡಬೇಕು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಿದ್ದು ನಾವು ಮಧುವನದಲ್ಲಿ ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅಂತ ಹೇಳಿದೆ. ಮಧುವನದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಬೇರೆ ಬೇರೆ ಮಾರ್ಗಗಳು ಏನಿದ್ದಾವೆ? ನಾವು ನೈಸರ್ಗಿಕ ವಾಸಸ್ಥಾನಗಳಿಂದ ಪೆಟ್ಟಿಗೆಗೆ ಅವನ್ನ ವರ್ಗಾಯಿಸ್ಕೊಳ್ಬಹುದು ಒಂದು. ಆಮೇಲೆ ಎಲ್ಲಾದರೂ ಪಾಲಾಗಿ ಬಂದಿರತಕ್ಕಂಥ ಕುಟುಂಬ ನಮಗೆ ಕಾಣಿಸಿದ್ರೆ ಅದು ಒಂದು ಗುಂಪಾಗಿ ಬಂದು ಎಲ್ಲೋ ಟೆಂಪ್ರರಿಯಾಗಿ ಕೂತ್ಕೊಂಡಿರ್ತವೆ, ತಾತ್ಕಾಲಿಕವಾಗಿ ಒಂದು ಮರದ ಕೊಂಬೆ ಮೇಲೋ ಎಲ್ಲೋ ಕೂತಿರ್ತವೆ. ಹಾಗೆ ಕೂತಿರ್ತಕ್ಕಂಥ ಸ್ವಾರ್ಮ್ ಅಂತ ಹೇಳ್ತೇವೆ, ಆ ಪಾಲಾಗಿ ಬಂದಂತ ಕುಟುಂಬದ ಒಂದು ಭಾಗ ಅದು ಇದ್ರೆ ಅದನ್ನು ಕೂಡ ಹಿಡಿದು ನಾವು ಪೆಟ್ಟಿಗೆಗೆ ತುಂಬಿಸ್ಕೊಳ್ಬಹುದು. ಹಾಗೇನೆ ಈ ಮಣ್ಣಿನ ಮಡಕೆ, ಖಾಲಿ ಡಬ್ಬಗಳು, ಪೆಟ್ಟಿಗೆಗಳಿಗೆ ಮೇಣವನ್ನು ಸವರಿ ಅಲ್ಲೆಲ್ಲೇ ಎಲ್ಲಾದರೂ ನೆರಳಿರೋ ಜಾಗದಲ್ಲಿ ಅವನ್ನ ಇಟ್ಟರೆ ಆ ಸ್ವಾಭಾವಿಕವಾಗಿ ಬಂದಂತ ಕುಟುಂಬಗಳು ಜಾಗ ಹುಡುಕ್ತಾ ಇರ್ತವೆ. ಇವ್ ನಾವು ಇರಿಸಿರ್ತಕ್ಕಂಥ ಪೆಟ್ಟಿಗೆನೋ ಮಡಿಕೆನೋ ಇಂಥದ್ ನೋಡಿದ್ರೆ ಅಲ್ಲಿ ಬಂದು ಸೇರ್ಕೊಳ್ತವೆ. ಹಾಗೆ ಅವನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಹಾಗೆ ಅಟ್ರಾಕ್ಟ್ ಮಾಡಿ ನಮ್ಮ ಪೆಟ್ಟಿಗೆಗಳಿಗೆ ಅವನ್ನ ನಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಅದು ಒಂದು ದಾರಿ. ಆಮೇಲೆ ಈಗಾಗಲೇ ಯಾರು ಮಾರಾಟ ಮಾಡ್ತಾ ಇರ್ತಾರೆ ತಮ್ಮಲ್ಲಿರೋ ಹೆಚ್ಚಿನ ಸರ್ಪ್ಲಸ್ ಕಾಲೋನೀಸ್ ಅಂತ ಹೇಳ್ತೇವೆ, ಹೆಚ್ಚಿನ ಸಂಖ್ಯೆಯ ಕುಟುಂಬಗಳನ್ನು ಮಾರಾಟ ಮಾಡ್ತಿರ್ತಾರೆ ಅವ್ರ ಕಡೆಯಿಂದ ಕೊಟ್ಕೊಳ್ಬಹುದು. ಅದು ಒಂದು ದಾರಿ. ಇನ್ನು ಕೊನೆಯದಾಗಿ ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳನ್ನೇ ಪಾಲು ಮಾಡಿ ಅವುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು. ಈಗ ಇದರಲ್ಲಿ ಈ ಪ್ರತಿಯೊಂದು ಮೆಥಡ್ ಅಲ್ಲೂ ತನ್ನದೇ ಆದ ಅಡ್ವಾಂಟೇಜ್ ಮತ್ತು ಅನುಕೂಲ ಮತ್ತು ಅನಾನುಕೂಲತೆಗಳು ಇದ್ದೇ ಇದ್ದಾವೆ. ಈಗ ಒಂದು ಮೊದಲನೇದು ಹೇಳಿದೆ, ನ್ಯಾಚುರಲ್ ಆಗಿ ಇರ್ತಕ್ಕಂಥವು ಸ್ವಾಭಾವಿಕ ವಾಸಸ್ಥಾನದಿಂದ ನಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡಿಕೊಳ್ಬಹುದು ಅಂತ ಹೇಳಿದೆ. ಆದ್ರೆ ಅಲ್ಲಿ ಏನಾಗ್ತದೆ, ನಾವು ಉಚಿತವಾಗಿ ಜೇನು ಕುಟುಂಬವನ್ನು ಪಡ್ಕೊಳ್ಬಹುದು, ಆದ್ರೆ ಅಲ್ಲಿ ಆ ಸ್ವಾಭಾವಿಕ ವಾಸಸ್ಥಾನಗಳನ್ನ ನಾವೇ ನಾಶ ಮಾಡಿದಂಗೆ ಆಗ್ತದೆ. ಹಾಗಾಗಿ ಅದು ಅಷ್ಟೊಂದು ಸೂಕ್ತ ಅಲ್ಲ. ಏನೋ ಮೊಟ್ಟ ಮೊದಲು ಎಲ್ಲೋ ಒಂದು ಕಾಲೋನಿ ಸಿಕ್ಕಿದೆ ಹಿಡಿದು ಹಾಕೊಳ್ಳೋಣ ಅನ್ಬೋದು, ಬಟ್ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು ಅಷ್ಟು ಸಮರ್ಥನೀಯ ಅಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಸ್ವಾಭಾವಿಕವಾಗಿ ಇರ್ತಕ್ಕಂಥ ವಾಸಸ್ಥಾನಗಳನ್ನ ನಾಶ ಮಾಡೋದು ಬೇಡ, ಅವುಗಳ ಸಂಖ್ಯೆ ಇರಲಿ, ನಿಸರ್ಗದಲ್ಲಿ ಅವುಗಳ ಕುಟುಂಬಗಳು ಹಾಗೆ ಮುಂದುವರಿಯಲಿ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಇನ್ನು ಎರಡನೇದು, ಆ ಸ್ವಾರ್ಮ್ಸ್ ಎಲ್ಲಾದರೂ ಪಾಲಾಗಿ ಬಂದ ಕುಟುಂಬ ಕಾಣಿಸ್ಕೊಂಡ್ರೆ ಅದನ್ನ ಪೆಟ್ಟಿಗೆಗೆ ತುಂಬಿಸ್ಕೊಳ್ತಕ್ಕಂಥದ್ದು, ಇದು ಕೂಡ ಒಂದು ಚಾನ್ಸ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಎಲ್ಲ ಟೈಮಲ್ಲೂ ನಮಗೆ ಎಲ್ಲ ಕಡೆನೂ ಅಂತ ಸ್ವಾರ್ಮ್ಸ್ಗಳು ಬಂದು ಸಿಕ್ಕತಕ್ಕಂಥದ್ದು ಸಾಧ್ಯತೆ ಬಹಳ ಕಡಿಮೆ, ಅದನ್ನೇ ನಾವು ನಂಬ್ಕೊಂಡಿರಕ್ ಆಗೋದಿಲ್ಲ. ಇನ್ನು ಮೂರನೇದು, ಈಗ ನಾವು ಅಟ್ರಾಕ್ಟ್ ಮಾಡೋದು ಅಂತ ಹೇಳಿದೆ, ಎಲ್ಲಾ ಪ್ರದೇಶದಲ್ಲೂ ಬಹಳಷ್ಟು ಸಂಖ್ಯೆಯಲ್ಲಿ ಅವು ಅಟ್ರಾಕ್ಟ್ ಆಗಿ ನಾವು ಇಟ್ಟಿರ್ತಕ್ಕಂಥ ಪೆಟ್ಟಿಗೆಗಳಿಗೆ ಮಡಿಕೆಗಳಿಗೆ ಬಂದು ಸೇರೋದಿಲ್ಲ. ಹಾಗಾಗಿ ಎಲ್ಲ ಪ್ರದೇಶದಲ್ಲೂ ಅದು ಸೂಕ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೊಂಡ್ಕೊಳ್ತಕ್ಕಂಥದ್ದು, ಈಗ ಸದ್ಯದ ಮಟ್ಟಿಗೆ ನಾವು ಕೊಂಡ್ಕೊಳ್ಬೇಕು ಅಂತ ಅಂದ್ರೆ ನಮಗೆ ಸ್ಥಳೀಯವಾಗಿ ಅವನು ಸಪ್ಲೈ ಮಾಡ್ತಕ್ಕಂಥ ಜೇನು ನರ್ಸರಿಗಳನ್ನ ಇಟ್ಕೊಂಡಿರೋರ ಬೀಕೀಪರ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ನನಗೆ ಬೇಕು ಅಂತ ಅಂದ್ರೆ ಅಲ್ಲಿ ಆ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲೇ ಸಪ್ಲೈ ಮಾಡ್ತಕ್ಕಂಥವ್ರು ಕಡಿಮೆ ಇರ್ತಾರೆ. ಎಲ್ಲೋ ತುಂಬಾ ದೂರ ದೂರದಿಂದ ಎಲ್ಲ ತರಿಸ್ಕೊಳ್ತೀವಿ, ಅವು ನಮ್ಮ ಪರಿಸ್ಥಿತಿಗೆ ಒಗ್ಗಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತವೆ ಇಲ್ಲ ಅಂತ ಒಂದು ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಹತ್ರ ಏನು ಕುಟುಂಬಗಳಿದ್ದಾವೆ ಅವನ್ನ ಪಾಲು ಮಾಡಿಕೊಂಡು ನಮ್ಮ ಜೇನು ಧಾಮದಲ್ಲಿ ಮಧುವನದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅದು ಒಂದು ಸೂಕ್ತ ಮಾರ್ಗ. ಹಾಗಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳನ್ನ ಯಾವ ರೀತಿ ಪಾಲು ಮಾಡಿ ನಾವು ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬಹುದು, ಏನೆಲ್ಲ ಟೆಕ್ನಿಕ್ಸ್ ಇದಾವೆ, ಏನೆಲ್ಲ ತಾಂತ್ರಿಕ ಅಂಶಗಳು ಇದ್ದಾವೆ ಕಾಲೋನಿ ಜೇನು ಕುಟುಂಬಗಳ ವಿಭಜನೆ ಮಾಡುವಲ್ಲಿ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಇಲ್ಲಿ ನಾನು ಕೆಲವು ವಿಧಾನಗಳನ್ನು ಹೇಳ್ತೇನೆ, ತಮಗೆ ಸೂಕ್ತ ಅನಿಸಿದಂತ ವಿಧಾನಗಳನ್ನು ತಾವು ಪಾಲನೆ ಮಾಡಬಹುದು. ಈಗ ಮೊದಲನೇ ವಿಧಾನ, ಇದನ್ನೇನು ಹೇಳ್ತೇವೆ, ಸಮನಾದ ವಿಭಜನೆ ಅಂತ, ಈಕ್ವಲ್ ಡಿವಿಜನ್ ಅಂತ ಹೇಳ್ತೇವೆ. ಈಗ ನಮ್ಮ ಹತ್ರ ಒಂದು ಜೇನು ಪೆಟ್ಟಿಗೆ ಇದೆ, ನಾವು ಇದನ್ನ ಈಗ ವಿಭಜನೆ ಮಾಡಬೇಕು. ವಿಭಜನೆ ಮಾಡಬೇಕಾದ್ರೆ ಇನ್ನೊಂದು ಪೆಟ್ಟಿಗೆ ತಗೊಂಬರೋದು, ಇನ್ನೊಂದು ಪೆಟ್ಟಿಗೆ ತಗೊಂಬಂದು ಇದನ್ನ ಸಮನಾಗಿ ಅಂದ್ರೆ ಎಂಟು ಚೌಕಟ್ಟು ಅದರಲ್ಲಿ ಇರ್ತವೆ, ನಾಲ್ಕು ಚೌಕಟ್ಟುಗಳನ್ನು ತೆಗೆದು ಆ ಪೆಟ್ಟಿಗೆಗೆ ಹಾಕೋದು. ಇನ್ನೊಂದು ಪೆಟ್ಟಿಗೆಗೆ ನಾಲ್ಕು ಚೌಕಟ್ಟುಗಳನ್ನು ತೆಗೆದಾಕಿದ್ರೆ ಅಲ್ಲಿ ಒಂದೇ ಒಂದು ರಾಣಿ ಇರ್ತದೆ, ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಇರ್ತದೆ. ಒಂದರಲ್ಲಿ ರಾಣಿ ಇಲ್ದಂಗಾಯ್ತು, ಇನ್ನೊಂದು ಭಾಗದಲ್ಲಿ ರಾಣಿ ಇದ್ದೇ ಇರ್ತದೆ. ನಾವು ಅದನ್ನು ನೋಡ್ಕೊಳ್ಬೇಕು. ನಾವು ನಾಲ್ಕು ಚೌಕಟ್ಟು ತೆಗೆದು ಹಾಕುವಾಗ ಅದ್ರಲ್ಲಿ ರಾಣಿ ಬಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು, ಈಗೇನು ಎರಡು ಭಾಗ ಆಯ್ತು, ಒಂದು ರಾಣಿ ಇರ್ತಕ್ಕಂಥ ಭಾಗ, ಇನ್ನೊಂದು ರಾಣಿ ಇಲ್ಲದೆ ಇರ್ತಕ್ಕಂಥ ಭಾಗ ಆಯ್ತು. ಈ ಎರಡು ಭಾಗಗಳಲ್ಲಿ ರಾಣಿ ಇರ್ತಕ್ಕಂಥ ಭಾಗವನ್ನ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರಕ್ಕೆ ತಗೊಂಡೋಗಿ ಒಂದು ವಾರಗಳ ಕಾಲ ಅಲ್ಲೇ ಇಡಬೇಕು. ಅದನ್ನು ರಾಣಿ ಇರ್ತಕ್ಕಂಥ ಪಾರ್ಟ್ ಅನ್ನು ತಗೊಂಡೋಗೋದು, ಅದನ್ನ ಒಂದು ವಾರ ಅಲ್ಲೇ ಇಡೋದು, ಅಲ್ಲೇ ಇಟ್ಟು ಅದಕ್ಕೆ ರಾಣಿ ತಡೆ ಗೇಟ್ ಅನ್ನ ಹಾಕೋದು. ಆಮೇಲೆ ಇಲ್ಲಿ ಏನಿರ್ತದೆ, ಈ ರಾಣಿ ಇಲ್ಲದೆ ಇರ್ತಕ್ಕಂತ ಪಾರ್ಟ್ ಅದನ್ನ ಮೂಲ ಸ್ಥಳದಲ್ಲಿನೇ ಇಟ್ಕೊಳ್ಳೋದು. ಹಾಗೆ ಇಟ್ಕೊಂಡಾಗ ಇಲ್ಲಿ ಏನಾಗ್ತದೆ, ಜೇನು ಕುಟುಂಬದಲ್ಲಿ ಒಂದು ವ್ಯವಸ್ಥೆ ಇದೆ, ಇದ್ದಷ್ಟಿದ್ದಾಗೆ ರಾಣಿ ಇಲ್ಲದಾಗ್ಬಿಟ್ರೆ ಅವು ಎಮರ್ಜೆನ್ಸಿ ರಾಣಿ ಅಂತ ಬೆಳೆಸ್ಕೊಳ್ತವೆ. ಆ ಎಮರ್ಜೆನ್ಸಿ ರಾಣಿಯನ್ನು ಬೆಳೆಸ್ಕೊಂಡು ಆ ಕುಟುಂಬಕ್ಕೆ ತನ್ನದೇ ಆದ ರಾಣಿ ಆಗ್ತದೆ, ಒಂದು ಪ್ರತ್ಯೇಕ ಕುಟುಂಬವಾಗಿ ಬೆಳೀತಾ ಹೋಗ್ತದೆ. ಈಗೇನಲ್ಲಿ ಈಗಾಗಲೇ ರಾಣಿ ಇದ್ದ ಭಾಗ ಇತ್ತು, ಅದನ್ನ 1.5 ಕಿಲೋಮೀಟರ್ ದೂರಕ್ಕಿಟ್ಟಿದ್ವಿ. ಆ ದೂರಕ್ಕಿಟ್ಟಿದ್ದನ್ನು ಒಂದು ವಾರ ಕಳೆದ ಮೇಲೆ ತಗೊಂಡ್ಬಂದು ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡ್ರು ಏನು ತೊಂದರೆ ಆಗೋದಿಲ್ಲ, ಮತ್ತೆ ಅವು ಒಂದಕ್ಕೊಂದು ಸೇರೋದಿಲ್ಲ. ಅವು ಅದು ಹೇಗೂ ರಾಣಿ ಇರ್ತದೆ, ಅದು ಪ್ರತ್ಯೇಕ ಒಂದು ಕುಟುಂಬವಾಗಿ ಬೆಳೀತದೆ. ಹೀಗೆ ಮಾಡೋದ್ರ ಮುಖಾಂತರ ನಾವು ಒಂದು ಇದ್ದ ಜೇನು ಕುಟುಂಬವನ್ನ ಎರಡಾಗಿ ಮಾಡ್ಕೊಳ್ಬಹುದು, ಒಂದರಿಂದ ಎರಡು ಮಾಡ್ಕೊಳ್ಬಹುದು. ಇದು ಒಂದು ವಿಧಾನ. ಆಮೇಲೆ ಇಲ್ಲಿ ಇನ್ನೂ ಒಂದೇನಾಗ್ತದೆ, ಕೆಲವೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ. ಈಗ ನಾವು ಒಂದು 40-50 ಜೇನು ಕುಟುಂಬಗಳು ಇರ್ತವೆ ಅಂತ ಅನ್ಕೊಂಡ್ರೆ, ಜಾಗದಲ್ಲಿ ಒಂದು 50 ಇಟ್ಕೊಂಡಿರ್ತೀವಿ, ಇನ್ನೊಂದು ಜಾಗದಲ್ಲಿ ಒಂದು 50 ಇಟ್ಕೊಂಡಿರ್ತೀವಿ, ಈ 50 50 ಎರಡು ಡಿವೈಡ್ ಮಾಡಬೇಕಾಗಿರ್ತದೆ. ಅವಾಗ ಪ್ರತಿಯೊಂದನ್ನು ರಾಣಿ ಹುಡುಕ್ತಾ ಕುತ್ಕೊಳ್ಳಕ್ಕೆ ಸಹೋದರಿ ಬಹಳ ಟೈಮ್ ತಗೊಳ್ತದೆ. ಅವಾಗ ಏನ್ ಮಾಡ್ತೀವಿ, ಒಂದ್ ರೀತಿ ಬ್ಲೈಂಡ್ ಆಗಿ ಡಿವೈಡ್ ಮಾಡೋದು ಅಂತ ಹೇಳ್ತಾರೆ, ಹಾಗೇನೆ ಡಿವೈಡ್ ಮಾಡೋದು, ಎರಡು ಭಾಗ ಮಾಡ್ಕೊಂಡು ಬಿಡೋದು, 4 ಚೌಕಟ್ಟು. ಅದು ಹೀಗೆ ಮಾಡಿದಾಗ ಏನ್ ಮಾಡ್ಬೇಕು ಆಗುತ್ತೆ ಅಂತಂದ್ರೆ, ಆ ಎರಡೂ ಭಾಗಗಳಲ್ಲಿ ಸಣ್ಣ ವಯಸ್ಸಿನ ಮರಿಗಳ ಲಭ್ಯತೆ ಇದೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು ಎರಡರಲ್ಲೂ. ಅದ್ರಲ್ಲಿ ರಾಣಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ, ಹಾಗಾಗಿ ಎರಡು ಭಾಗ ಮಾಡ್ತಾ ಇದ್ದೀವಿ. ಎರಡೂ ಭಾಗದಲ್ಲಿ ಕನಿಷ್ಠ ಒಂದು ಎರಿಯಲ್ಲಾದ್ರೂ ಸಣ್ಣ ವಯಸ್ಸಿನ ಮರಿಗಳ ಲಭ್ಯತೆ ಇದೆ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಅವಾಗ ಅವಕ್ಕೆ ಆ ಎಮರ್ಜೆನ್ಸಿ ರಾಣಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಣ್ಣ ವಯಸ್ಸಿನ ಮರಿಗಳು ಬೇಕಾಗ್ತವೆ. ಎರಡರಲ್ಲೂ ಹಾಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದರಲ್ಲಿ ರಾಣಿ ಇಲ್ವೋ ಅಲ್ಲಿ ಎಮರ್ಜೆನ್ಸಿ ರಾಣಿ ಬೆಳೆಸ್ಕೊಳ್ತವೆ, ರಾಣಿ ಇದ್ದಿದ್ದು ಹಾಗೆ ಕಂಟಿನ್ಯೂ ಆಗ್ತದೆ. ಅದಕ್ಕೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದೋ ಎರಡೋ ಪೆಟ್ಟಿಗೆ ಇದ್ದಾಗ ಮಾಡಬಹುದು, ಈಗ 50-50 ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇದ್ದಾವೆ ಅಂತಂದಾಗ ಪ್ರತಿಯೊಂದನ್ನು ಹುಡುಕ್ತಾ ಕುದುಗಳಕ್ಕೆ ಹೋದ್ರೆ ಬಹಳ ಟೈಮ್ ಆಗ್ತದೆ. ಅಂತ ಟೈಮಲ್ಲಿ ಹಾಗೆ ಬ್ಲೈಂಡ್ ಆಗಿ ಡಿವೈಡ್ ಮಾಡ್ತೇವೆ. ಡಿವೈಡ್ ಮಾಡಿ ಅಲ್ಲಿ 50 ಪಾಲ್ ಮಾಡ್ಕೊಂಡು ತಗೊಂಡ್ಬಂದು ಇಲ್ಲಿ ಇನ್ನೊಂದು ಜಾಗದಲ್ಲಿ ಇಡೋದು, ಇಲ್ಲಿ ಇದ್ದಂತ 50 ಡಿವೈಡ್ ಮಾಡ್ಕೊಂಡು ಅಲ್ಲಿಗೆ ತಗೊಂಡೋಗಿ ಇಡಬಹುದು. ಯಾವ್ದ್ರಲ್ಲಿ ಇಲ್ವೋ ರಾಣಿ ಅಲ್ಲಿ ಅದು ಎಮರ್ಜೆನ್ಸಿ ರಾಣಿಯನ್ನ ಬೆಳೆಸ್ಕೊಳ್ತದೆ. ಇದು ಮೊದಲನೇ ವಿಧಾನ. ಇದನ್ನ ಹೆಚ್ಚಾಗಿ ಬಹಳಷ್ಟು ಜನ ಬಿ ಕೀಪರ್ ಇದನ್ನ ಪಾಲನೆ ಮಾಡ್ತಾರೆ, ಈ ವಿಧಾನವನ್ನು ಪಾಲನೆ ಮಾಡ್ತಾರೆ. ಇದರ ಜೊತೆಗೆ ಇನ್ನು ಕೆಲವು ವಿಧಾನಗಳನ್ನು, ನಾನು 4-4 ಚೌಕಟ್ಟು ಸಮನಾದ ವಿಭಜನೆ, ಅದರಲ್ಲಿ ಒಂದರಲ್ಲಿ ರಾಣಿ ಇರ್ತದೆ, ಇನ್ನೊಂದರಲ್ಲಿ ರಾಣಿ ಇರೋದಿಲ್ಲ, ರಾಣಿ ಇರೋ ಪಾರ್ಟ್ ಅನ್ನ ಬೇರೆ ಕಡೆ ತಗೊಂಡೋಗ್ತೀವಿ. ಇನ್ನು ಎರಡನೇ ವಿಧಾನ, ಇದು ಸಮ ವಿಭಜನೆ ಅಂತ ಹೇಳ್ತೀವಿ, ಅನ್ಇಕ್ವಲ್ ಡಿವಿಜನ್ ಅಂತ. ಇಲ್ಲಿ ನಾವು ಯಾವ ಕಾಲನಿ ಡಿವೈಡ್ ಮಾಡಬೇಕಾಗಿರ್ತದೆ, ಇನ್ನೊಂದು ಬಾಕ್ಸ್ ಅನ್ನ ತಗೊಂಡ್ಬರ್ತೀವಿ, ಇನ್ನೊಂದು ಬಾಕ್ಸ್ ಅನ್ನ ತಗೊಂಡ್ಬಂದು ಅಲ್ಲಿ ಇರ್ತಕ್ಕಂತ 8 ಚೌಕಟ್ಟುಗಳಲ್ಲಿ 5 ಚೌಕಟ್ಟುಗಳನ್ನು ತೆಗೆದು ಇನ್ನೊಂದು ಪೆಟ್ಟಿಗೆಗೆ ಹಾಕ್ತೇವೆ 5 ಚೌಕಟ್ಟುಗಳನ್ನು. ಇನ್ನು 3 ಚೌಕಟ್ಟು ಉಳ್ಕೊಳ್ತು ಅಲ್ಲಿ, ಆ 3 ಚೌಕಟ್ಟಿನಲ್ಲೇ ರಾಣಿ ಇರಲಿ. ಈ 5 ಚೌಕಟ್ಟಿಂದ ಏನಿದೆ ಅದರಲ್ಲಿ ರಾಣಿ ಇರೋದು ಬೇಡ. ಇದನ್ನ ಈ ಪೆಟ್ಟಿಗೆಯನ್ನ ನಾವು 1.5 ಕಿಲೋಮೀಟರ್ ತಗೊಂಡೋಗೋದ್ ಬೇಡ, ಒಂದು 25-30 ಅಡಿ ದೂರ, ಈ ಮೂಲ ಪೆಟ್ಟಿಗೆಯಿಂದ ಒಂದು 25-30 ಅಡಿ ದೂರದಲ್ಲಿ ತಗೊಂಡು ಅಲ್ಲೇ ಇಟ್ಬಿಡೋದು. ಅದನ್ನ ಹೀಗೆ ಇಟ್ಟಾಗ ಕೆಲವು ಜೇನುನೊಣಗಳು ಇಲ್ಲಿ ವಾಪಸ್ ಬರ್ತವೆ, ಕೆಲವು ಜೇನುನೊಣಗಳು ವಾಪಸ್ ಈ ಮೂಲ ಪೆಟ್ಟಿಗೆಗೆ ಬರ್ತವೆ, ಆದರೆ ಬಹಳಷ್ಟು ನೊಣಗಳು ಅಲ್ಲೇ ಉಳ್ಕೊಳ್ತವೆ. ಯಾವು ಇದುವರೆಗೆ ಹೊರಗಡೆ ಹೋಗಿ ಬಂದಿಲ್ಲ, ಹೊರಗಡೆ ಆಹಾರ ತರಕ್ ಹೋಗಿ ಬಂದು ಮಾಡಿಲ್ಲ ಅಂತವು ಅಲ್ಲೇ ಉಳ್ಕೊಳ್ತವೆ ಆ ಪೆಟ್ಟಿಗೆಯಲ್ಲಿ. ಈಗಾಗಲೇ ಹಾರಾಟ ಮಾಡ್ತಾ ಇರುವಂತವು ಆಹಾರ ಸಂಗ್ರಹಣೆಗೆ ಹೋಗಿ ಬಂದು ಮಾಡಿದವು, ಈ ಮೂಲ ಜಾಗವನ್ನ ತಾವು ನೆನಪಿನಲ್ಲಿ ಇಟ್ಕೊಂಡಿರ್ತವೆ, ಹಾಗೆ ನೆನಪಲ್ಲಿ ಇಟ್ಕೊಂಡು ವಾಪಸ್ ಇಲ್ಲಿ ಹಳೆ ಜಾಗಕ್ಕೆ ಬರ್ತವೆ. ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ, 1 ಚೌಕಟ್ಟಿನಷ್ಟು ವಾಪಸ್ ಇಲ್ಲಿಗೆ ಬರಬಹುದು ಅಂತ ಹೇಳಿ ಅಲ್ಲಿ 5 ಚೌಕಟ್ಟು ಇಟ್ಟಿರ್ತೇವೆ, ಇಲ್ಲಿ 3 ಇರ್ತವೆ. 1 ಚೌಕಟ್ಟಿನಷ್ಟು ಇಲ್ಲಿಗೆ ವಾಪಸ್ ಬಂದಾಗ ಕೊನೆಗೆ ಏನಾಗುತ್ತೆ, ಇಲ್ಲಿ 4 ಚೌಕಟ್ಟಾಗುತ್ತೆ, ಅಲ್ಲೂ 4 ಚೌಕಟ್ಟಾಗುತ್ತೆ, ಸಮ ಆಗ್ತದೆ. ಮತ್ತೆ ಅಲ್ಲಿ ಅದು ಎಮರ್ಜೆನ್ಸಿ ರಾಣಿಯನ್ನ ಬೆಳೆಸ್ಕೊಂಡು ಅದು ಒಂದು ಪ್ರತ್ಯೇಕ ಕುಟುಂಬವಾಗಿ ಬೆಳೀತದೆ. ಇದು ಎರಡನೇ ವಿಧಾನ. ಇದನ್ನು ಬಿಟ್ಟ ತೌಪಾಲನೆ ಇಲ್ಲಿ 5-3 ಆತರ ಮಾಡಿದ್ದೇವೆ. 5-3 5ರಲ್ಲಿ ರಾಣಿ ಇಲ್ಲ, 3 ಇರೋದು ಮೂಲ ಸ್ಥಾನದಲ್ಲಿ ಇರ್ತದೆ, ಅಲ್ಲಿ ರಾಣಿ ಇರ್ತದೆ. ಇನ್ನು ಸಮ ಮತ್ತು ಸಮಾನಾಂತರವಾದ ವಿಭಜನೆ ಅಂತ ಹೇಳ್ತೀವಿ. ಮೊದಲನೇ ವಿಧಾನದಲ್ಲಿ ರಾಣಿ ಇರೋ ಪಾರ್ಟ್ ಅನ್ನ 1 ಕಿಲೋಮೀಟರ್ ತಗೊಂಡೋಗಿದ್ವಿ, ಎರಡನೇ ವಿಧಾನದಲ್ಲಿ ರಾಣಿ ಇಲ್ಲದೆ ಇರೋ ಪಾರ್ಟ್ ಅನ್ನ 25-30 ಅಡಿ ದೂರದಲ್ಲಿ ಇಟ್ಟಿದ್ವಿ. ಈ ಮೂರನೇ ಮೆಥಡ್ ಅಲ್ಲಿ ಇಲ್ಲೇನ್ ಮಾಡ್ಬೇಕು, ಇಲ್ಲೂ ಈಕ್ವಲ್ ಆಗಿ ಡಿವೈಡ್ ಮಾಡೋದು, ಸಮನಾಗಿ ವಿಭಜನೆ ಮಾಡೋದು, ನಾಲ್ಕು ಚೌಕಟ್ಟು ಒಂದು ಬಾಕ್ಸ್ ಇಂದ ತೆಗೆದು ಹಾಕೊಳ್ಳೋದು, ನಾಲ್ಕು ಚೌಕಟ್ಟು ಆಗ್ತವೆ. ಆಮೇಲೆ ಇಲ್ಲಿ ಈ ಎರಡನ್ನು ಕೂಡ ನಾವು ಶಿಫ್ಟ್ ಮಾಡಬೇಕಾಗ್ತದೆ, ಎರಡನ್ನೂ ಶಿಫ್ಟ್ ಮಾಡುವಾಗ ಅದು ಎರಡು ಹೊಸ ಜಾಗಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಎರಡು ಹೊಸ ಜಾಗಗಳು ಹೇಗಿರಬೇಕು ಅಂತಂದ್ರೆ, ಒಂದು ಮೂಲ ಪೆಟ್ಟಿಗೆಯ ಎಡಗಡೆಗೆ, ಇನ್ನೊಂದು ಮೂಲ ಪೆಟ್ಟಿಗೆಯ ಬಲಗಡೆಗೆ, ಎಡಕ್ಕೊಂದು ಬಲಕ್ಕೊಂದು ಎರಡರಿಂದ ಮೂರು ಅಡಿ ಡಿಸ್ಟೆನ್ಸ್. ಈ ಕಡೆ ನಾವು ಎರಡು ಅಡಿ ತಗೊಂಡ್ರೆ ಈ ಕಡೆನೂ ಎರಡು ಅಡಿ ತಗೋಬೇಕು, ಎಡಕ್ಕೂ ಬಲಕ್ಕೂ ಅಷ್ಟೇ ದೂರವನ್ನ ತಗೊಳ್ಬೇಕು. ಇಲ್ಲಿ ಒಂದು ಪಾರ್ಟ್ ಇಡಬೇಕಾಗುತ್ತೆ, ಈ ಕಡೆ ಒಂದು ಪಾರ್ಟ್ ಇಡಬೇಕಾಗುತ್ತೆ. ಅದು ಇಡುವಾಗ ಯಾವುದರಲ್ಲಿ ರಾಣಿ ಇದೆಯೋ ಅದನ್ನ ಮೂಲ ಪೆಟ್ಟಿಗೆ ಯಾವ ದಿಕ್ಕಿಗೆ ಮುಖ ಆಗಿತ್ತೋ ಅದರ ವಿರುದ್ಧ ದಿಕ್ಕಿಗೆ ತಿರುಗಿಸಿ ಇಡಬೇಕು. ಈಗ ಅದು ಉತ್ತರಕ್ಕೆ ಮುಖ ಆಗಿತ್ತು ಅಂದ್ರೆ ಅದನ್ನ ದಕ್ಷಿಣಕ್ಕೆ ಮುಖ ಮಾಡೋದು, ಹೀಗೆ ಡೈರೆಕ್ಷನ್ ಚೇಂಜ್ ಮಾಡಿ ಇರೋದು. ಆಮೇಲೆ ಈ ರಾಣಿ ಇಲ್ಲದೇ ಇರೋ ಪಾರ್ಟ್ ಅನ್ನ ಅದನ್ನ ಎಡಕಾದ್ರೆ ಇಡಿ ಬಲಕಾದ್ರೆ ಇಡಿ, ಅಲ್ಲಿ ರಾಣಿ ಇಲ್ಲದೇ ಇರೋ ಪಾರ್ಟ್ ಅನ್ನ ಇಡುವಾಗ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಯಾವ ಕಡೆ ಮುಖ ಆಗಿತ್ತೋ ಆ ಕಡೆ ಮುಖ ಮಾಡಿ ಇಡಬೇಕು. ಅಂದ್ರೆ ಈಗ ಎರಡು ಪೆಟ್ಟಿಗೆ ಹೀಗೆ ಇಲ್ಲಿ ಒರಿಜಿನಲ್ ಇಲ್ಲಿತ್ತು, ಈಗ ಎರಡು ಜಾಗ ಇಲ್ಲಿ ಮಾಡ್ಕೊಂಡ್ವಿ, ಒಂದು ಈ ಕಡೆ ಮುಖ ಆದ್ರೆ ಇನ್ನೊಂದು ಆ ಕಡೆ ಮುಖ ಆಗ್ತದೆ, ಒರಿಜಿನಲ್ ಪೆಟ್ಟಿಗೆ ಹೇಗಿತ್ತೋ ಹಾಗೆ. ಈಗೇನಾಗ್ತವೆ, ಬೀಸ್ ಈ ಫೋರೇಜಿಂಗ್ ಹೋಗ್ತಕ್ಕಂತ ಜೇನುನೊಣಗಳು ಹೋಗ್ತವೆ, ಹೂಗಳಿಗೆ ಹೋಗ್ತವೆ, ಹೋಗಿ ಅವು ವಾಪಸ್ ಬಂದಾಗ ಮೂಲ ಪೆಟ್ಟಿಗೆ ಎಲ್ಲಿತ್ತೋ ಅಲ್ಲಿಗೆ ಬರ್ತವೆ. ಆದ್ರೆ ಅಲ್ಲಿ ಯಾವುದೇ ಪೆಟ್ಟಿಗೆ ಈಗ ಸದ್ಯಕ್ಕೆ ಅಲ್ಲಿ ಇರೋದಿಲ್ಲ, ಅವಾಗ ಹಾಗೆ ಹಾರಾಡ್ತಾ ಇರ್ತವೆ. ಎರಡರಿಂದ ಮೂರು ಫೀಟ್ ಅಂದ್ರೆ ಏನಂತ ದೊಡ್ಡ ಡಿಸ್ಟೆನ್ಸ್ ಅಲ್ಲ, ಅವಕ್ಕೆ ಒಂದು 50% ಈ ಕಡೆ ಹೋಗ್ತವೆ, ಒಂದು 50% ಈ ಕಡೆ ಎರಡು ಭಾಗಕ್ಕೆ ಸಮನಾಗಿ ಹಂಚಿಕೆ ಆಗ್ತದೆ ಅವುಗಳು. ಇಲ್ಲಿ ಎಲ್ಲಿ ರಾಣಿ ಇಲ್ವೋ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಇದ್ದಂಗೆ ಇರ್ತದೆ, ಹಾಗಾಗಿ ಅಲ್ಲಿ ಬೈ ಡಿಫಾಲ್ಟ್ ಒಂದಷ್ಟು ಎಂಟರ್ ಆಗ್ತವೆ. ಇಲ್ಲಿ ರಾಣಿ ಇರ್ತಕ್ಕಂತ ಭಾಗ ಆಪೋಸಿಟ್ ಡೈರೆಕ್ಷನ್ ಇಟ್ಟಿರ್ತೇವೆ, ಅಲ್ಲಿ ರಾಣಿಯ ಪ್ರೆಸೆನ್ಸ್, ರಾಣಿಯ ಉಪಸ್ಥಿತಿನೇ ಒಂಥರ ಅಟ್ರಾಕ್ಷನ್, ಹಾಗಾಗಿ ಒಂದು 50% ಅಲ್ಲಿ ಹೋಗ್ತವೆ. ಹೀಗೆ ನಾವು ಜೇನು ಕುಟುಂಬಗಳ ವಿಭಜನೆಯನ್ನ ಮಾಡ್ಕೊಳ್ಬಹುದು. ಇಲ್ಲೂ ರಾಣಿ ಇಲ್ಲದ ಪಾರ್ಟ್ ಅಲ್ಲಿ ಎಮರ್ಜೆನ್ಸಿ ರಾಣಿ ಅಂತ ಬೆಳೆಸ್ಕೊಂಡು ಅದೇ ಪ್ರತ್ಯೇಕ ಕುಟುಂಬವಾಗಿ ಬೆಳೆಯುತ್ತದೆ. ಇನ್ನೊಂದು ವಿಧಾನ ಇದೆ, ತುರ್ತು ಸ್ಥಿತಿಯ ರಾಣಿ ಕಣಗಳು ಬೆಳೆಯೋ ರೀತಿ ಮಾಡಿ ಒಂದು ಜೇನು ಕುಟುಂಬದಲ್ಲಿ, ಅದರಿಂದನೂ ಕೂಡ ನಾವು ವಿಭಜನೆಯನ್ನ ಮಾಡಬಹುದು. ತುರ್ತು ಸ್ಥಿತಿಯ ರಾಣಿಗಳು ಬೆಳೆಯೋ ರೀತಿ ಮಾಡೋದು ಅಂತಂದ್ರೇನು, ಮೊದಲೇ ಒಂದು ಜಾಸ್ತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಹೆಚ್ಚು ಸಂಖ್ಯೆಯಲ್ಲಿ ಜೇನುನೊಣಗಳು ಇರ್ತಕ್ಕಂಥ ಒಂದು ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ಳೋದು, ಅದರಲ್ಲಿ ಇನ್ನೂ ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು. ಅದು ನಾವು ಬೇರೆ ಕುಟುಂಬದಿಂದ ಹುಳುಗಳನ್ನು ಅದಕ್ಕೆ ಸೇರಿಸೋದರ ಮುಖಾಂತರ, ಅಥವಾ ಅಲ್ಲಿ ಇರ್ತಕ್ಕಂಥ ಸೀಲ್ಡ್ ಬ್ರೂಡ್ ಅಂತ ಹೇಳ್ತೇವೆ, ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ಮರಿಗಳನ್ನು ಈ ಪೆಟ್ಟಿಗೆಗೆ ನೇರವಾಗಿ ಕೊಡೋದ್ರ ಮುಖಾಂತರ ಇಲ್ಲಿ ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬಹುದು. ಹಾಗೆ ಜಾಸ್ತಿ ಮಾಡಿದ ನಂತರ ನಾವು ಅದರಿಂದ ರಾಣಿಯನ್ನು ತೆಗೆದು ಒಂದು ಎರಡು ಫ್ರೇಮ್ ಜೊತೆ ರಾಣಿಯನ್ನು ತೆಗೆದು ಬೇರೆ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟರೆ ಇಲ್ಲಿ ಒಂದು ರೀತಿಯ ತುರ್ತು ಸ್ಥಿತಿಯನ್ನು ನಿರ್ಮಾಣ ಮಾಡಿದಂಗೆ ಆಗ್ತದೆ. ಅವಾಗ ಅವು ತಾವೇನೇ ರಾಣಿ ಕಣಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಸ್ತವೆ, ಎಮರ್ಜೆನ್ಸಿ ರಾಣಿ ಕಣಗಳನ್ನು ಬೆಳೆಸ್ತವೆ. ಹಾಗೆ ಎಮರ್ಜೆನ್ಸಿ ರಾಣಿ ಕಣಗಳನ್ನು ಬೆಳೆಸಿದಾಗ ಈಗ ಆ ಪೆಟ್ಟಿಗೆಯಲ್ಲಿ ಒಂದು 10-12 ರಾಣಿ ಕಣಗಳು ಬೆಳೆದವು, ನಮ್ಮ ಹತ್ರ ಇನ್ನು ಬೇರೆ ಪೆಟ್ಟಿಗೆಗಳು ಇರ್ತಾವಲ್ಲ, ಬೇರೆ ಪೆಟ್ಟಿಗೆಗಳಲ್ಲಿ ಎರಡೆರಡು ಫ್ರೇಮ್ ತೆಗೆದಾಕೊಳ್ಳಬಹುದು, ಒಂದು ಹೈ ವೀಲ್ ಕೇಸ್ ಅಂತ ಹೇಳ್ತೇವೆ ಅದಕ್ಕೆ, ಅಥವಾ ಸಣ್ಣ ಬಾಕ್ಸ್ಗಳಿಗೆ. ಈ ರಾಣಿ ಕಣಗಳೇನಿರ್ತವೆ, ಒಂದೊಂದು ರಾಣಿ ಕಣಗಳನ್ನು ಆ ಒಳಗಡೆ ಇರ್ತಕ್ಕಂಥ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ರಾಣಿಗೇನು ತೊಂದರೆ ಆಗದ ರೀತಿಯಲ್ಲಿ ಅವನ್ನ ಕಟ್ ಮಾಡಿ ಆ ಎರಡೆರಡು ಫ್ರೇಮಿನ ಕುಟುಂಬ ಏನಿರ್ತದೆ ಅವಕ್ಕೆ ಒಂದೊಂದು ರಾಣಿ ಕಣಗಳನ್ನ ಕೊಟ್ಟರೆ ನಾವು ಒಂದೇ ಸರ್ತಿಗೆ ಒಂದು 10-12 ಜೇನು ಕುಟುಂಬಗಳನ್ನ ಮರಿ ಕುಟುಂಬಗಳನ್ನ ಬೆಳೆಸ್ಕೊಳ್ಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತ ಅಂದ್ರೆ, ಮಳೆಗಾಲ ಕಳೆದ ನಂತರ ಅಲ್ಲಿ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ, ರಾಣಿ ಇಲ್ಲದೇ ಇರೋ ಪಾರ್ಟ್ ಅನ್ನ ಇಡುವಾಗ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಯಾವ ಕಡೆ ಮುಖ ಆಗಿತ್ತೋ ಆ ಕಡೆ ಮುಖ ಮಾಡಿ ಇಡಬೇಕು. ಅಂದ್ರೆ ಈಗ ಎರಡು ಪೆಟ್ಟಿಗೆ ಹೀಗೆ ಇಲ್ಲಿ ಒರಿಜಿನಲ್ ಇಲ್ಲಿತ್ತು, ಈಗ ಎರಡು ಜಾಗ ಇಲ್ಲಿ ಮಾಡ್ಕೊಂಡ್ವಿ, ಒಂದು ಈ ಕಡೆ ಮುಖ ಆದ್ರೆ ಇನ್ನೊಂದು ಆ ಕಡೆ ಮುಖ ಆಗ್ತದೆ, ಒರಿಜಿನಲ್ ಪೆಟ್ಟಿಗೆ ಹೇಗಿತ್ತೋ ಹಾಗೆ. ಈಗೇನಾಗ್ತವೆ, ಬೀಸ್ ಈ ಫೋರೇಜಿಂಗ್ ಹೋಗ್ತಕ್ಕಂತ ಜೇನುನೊಣಗಳು ಹೋಗ್ತವೆ, ಹೂಗಳಿಗೆ ಹೋಗ್ತವೆ, ಹೋಗಿ ಅವು ವಾಪಸ್ ಬಂದಾಗ ಮೂಲ ಪೆಟ್ಟಿಗೆ ಎಲ್ಲಿತ್ತೋ ಅಲ್ಲಿಗೆ ಬರ್ತವೆ. ಆದ್ರೆ ಅಲ್ಲಿ ಯಾವುದೇ ಪೆಟ್ಟಿಗೆ ಈಗ ಸದ್ಯಕ್ಕೆ ಅಲ್ಲಿ ಇರೋದಿಲ್ಲ, ಅವಾಗ ಹಾಗೆ ಹಾರಾಡ್ತಾ ಇರ್ತವೆ. ಎರಡರಿಂದ ಮೂರು ಫೀಟ್ ಅಂದ್ರೆ ಏನಂತ ದೊಡ್ಡ ಡಿಸ್ಟೆನ್ಸ್ ಅಲ್ಲ, ಅವಕ್ಕೆ ಒಂದು 50% ಈ ಕಡೆ ಹೋಗ್ತವೆ, ಒಂದು 50% ಈ ಕಡೆ ಎರಡು ಭಾಗಕ್ಕೆ ಸಮನಾಗಿ ಹಂಚಿಕೆ ಆಗ್ತದೆ ಅವುಗಳು. ಇಲ್ಲಿ ಎಲ್ಲಿ ರಾಣಿ ಇಲ್ಲವೋ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಇದ್ದಂಗೆ ಇರ್ತದೆ. ಹಾಗಾಗಿ ಅಲ್ಲಿ ಬೈ ಡಿಫಾಲ್ಟ್ ಒಂದಷ್ಟು ಎಂಟರ್ ಆಗ್ತವೆ. ಇಲ್ಲಿ ರಾಣಿ ಇರ್ತಕ್ಕಂತ ಭಾಗ ಆಪೋಸಿಟ್ ಡೈರೆಕ್ಷನ್ ಇಟ್ಟಿರ್ತೇವೆ. ಅಲ್ಲಿ ರಾಣಿಯ ಪ್ರೆಸೆನ್ಸ್, ರಾಣಿಯ ಉಪಸ್ಥಿತಿನೇ ಒಂಥರ ಅಟ್ರಾಕ್ಷನ್. ಹಾಗಾಗಿ ಒಂದು 50% ಅಲ್ಲಿ ಹೋಗ್ತವೆ. ಹೀಗೆ ನಾವು ಜೇನು ಕುಟುಂಬಗಳ ಜೇನುಗಳಿರ್ತಕ್ಕಂಥ ಒಂದು ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ಳೋದು, ಅದರಲ್ಲಿ ಇನ್ನೂ ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು, ಅದು ನಾವು ಬೇರೆ ಕುಟುಂಬದಿಂದ ಹುಳುಗಳನ್ನು ಅದಕ್ಕೆ ಸೇರಿಸೋದರ ಮುಖಾಂತರ ಅಥವಾ ಅಲ್ಲಿ ಇರ್ತಕ್ಕಂಥ ಸೀಲ್ಡ್ ಬ್ರೂಡ್ ಅಂತ ಹೇಳ್ತೇವೆ ಕೋಶಾವಸ್ಥೆಯಲ್ಲಿ. ಹಾಗೆ ಎಮರ್ಜೆನ್ಸಿ ರಾಣಿಕಣಗಳನ್ನು ಬೆಳೆಸಿದಾಗ ಈಗ ಆ ಪೆಟ್ಟಿಗೆಯಲ್ಲಿ ಒಂದು 10-12 ರಾಣಿಕಣಗಳು ಬೆಳೆದವು. ನಮ್ಮ ಹತ್ರ ಇನ್ನು ಬೇರೆ ಪೆಟ್ಟಿಗೆಗಳು ಇರ್ತಾವಲ್ಲ, ಬೇರೆ ಪೆಟ್ಟಿಗೆಗಳಲ್ಲಿ 2 ಫ್ರೇಮ್ ತೆಗೆದಾಕೊಳ್ಳೋದು, ಒಂದು ಹೈವಿ ಕೇಸ್ ಅಂತ ಹೇಳ್ತೇವೆ ಅದಕ್ಕೆ, ಅಥವಾ ಸಣ್ಣ ಬಾಕ್ಸ್ಗಳಿದೆ. ಈ ರಾಣಿಕಣಗಳೇನಿರ್ತವೆ, ಒಂದೊಂದು ರಾಣಿಕಣಗಳನ್ನು ಆ ಒಳಗಡೆ ಇರ್ತಕ್ಕಂಥ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ರಾಣಿಗೇನು ತೊಂದರೆ ಆಗದ ರೀತಿಯಲ್ಲಿ ಅವನ್ನ ಕಟ್ ಮಾಡಿ ಆ 2 ಫ್ರೇಮಿನ ಕುಟುಂಬ ಏನಿರ್ತದೆ ಅವಕ್ಕೆ ಒಂದೊಂದು ರಾಣಿಕಣಗಳನ್ನ ಕೊಟ್ಟರೆ ನಾವು ಒಂದೇ ಸರ್ತಿಗೆ ಒಂದು 10-12 ಜೇನು ಕುಟುಂಬಗಳನ್ನ ಮರಿ ಕುಟುಂಬಗಳನ್ನ ಬೆಳೆಸ್ಕೊಳ್ಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತ ಅಂದ್ರೆ ಮಳೆಗಾಲ ಕಳೆದ ನಂತರ ಅಲ್ಲಿ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ಒಮ್ಮೆ ಯಾವಾಗ ಅದು ಜಾಸ್ತಿ ಆಯ್ತೋ ಅವಾಗ ಅಲ್ಲಿ ಒಂದು ಪಾಲಾಗಬೇಕು ಅಂತ ಒಂದು ಇನ್ಸ್ಟಿಂಕ್ಟ್ ಶುರುವಾಗ್ತದೆ ಕಾಲೋನಿಯಲ್ಲಿ. ಯಾವಾಗ ಅದು ಇನ್ಸ್ಟಿಂಕ್ಟ್ ಶುರುವಾಗ್ತದೆ ಪಾಲಾಗಬೇಕು ಅಂತಕ್ಕಂಥದ್ದು ಅಂತಂದ್ರೆ, ಯಾವಾಗ ಅಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿ ಅವಕ್ಕೆ ಜಾಗ ಸಾಲದು, ಆ ಜಾಗ ಸಾಕಾಗ್ತಾ ಇಲ್ಲ ಅಂತ ಅವಕ್ಕೇನ ಅದು ಒಂದು ಫೀಲಿಂಗ್ ಬರ್ತದೆ, ಅವಾಗ ಅವು ನ್ಯಾಚುರಲ್ ಆಗಿ ಪಾಲಾಗಲಿಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಳ್ತವೆ. ಅವಾಗಲೂ ಕೂಡ ರಾಣಿಕಣಗಳನ್ನು ಕಟ್ತವೆ. ಹಾಗೆ ರಾಣಿಕಣಗಳು ಕಟ್ಟಿದ್ದು ನಮಗೆ ಕಂಡು ಬಂದ್ರೆ ಅವಾಗಲೂ ಕೂಡ ನಾವು ಜೇನು ಕುಟುಂಬಗಳನ್ನು ವಿಭಜನೆ ಮಾಡಬಹುದು. ಇಲ್ಲಿ ಹೇಗೋ ಅವು ನ್ಯಾಚುರಲ್ ಆಗಿ ಕಟ್ಟಿರ್ತವೆ ರಾಣಿಕಣಗಳನ್ನ, ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ರಾಣಿ ಇರ್ತಕ್ಕ ರಾಣಿ ಜೊತೆ 1-2 ಫ್ರೇಮ್ಗಳನ್ನ ಹಾಕಿ ಒಂದು ಬಾಕ್ಸ್ ಅಲ್ಲಿ ಇಟ್ಬಿಡೋದು. ಒಂದು ಈ ರಾಣಿ ಕಣ ಇರೋದು ಒಂದು ಫ್ರೇಮು, ಮತ್ತೆ ರಾಣಿ ಕಣ ಇಲ್ಲದೆ ಇರೋದು ಇನ್ನೊಂದು ಫ್ರೇಮ್, ಅವನ್ನ ಸೇರಿಸಿ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಿ ಬೇರೆ ಕಡೆ ಇಟ್ಕೊಳ್ಬಹುದು. ಹೀಗೆ ಮಾಡಬಹುದು. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ಕೆಲವೊಮ್ಮೆ ಒಂದೇ ಏರಿಯಲ್ಲಿ 3-4 ರಾಣಿ ಕಣಗಳು ಇರ್ತವೆ, ಬಟ್ ನಮಗೆ ಬೇಕಾಗಿರೋದು ಒಂದು ಮರಿ ಕುಟುಂಬ ಮಾಡ್ಕೊಳ್ಳಿಕ್ಕೆ ಒಂದು ರಾಣಿ ಕಣ ಸಾಕು. 3-4 ರಾಣಿ ಕಣಗಳಿದ್ದಾಗ ಅವನ್ನ ಬೇಕಾದ್ರೆ ನಾವು ಕಟ್ ಮಾಡಿ ತೆಗೆದು, ಹುಷಾರಾಗಿ ಕಟ್ ಮಾಡಿ ತೆಗೆದು ಬರೀ 1 ಅಥವಾ 2 ರಾಣಿ ಕಣಗಳನ್ನು ಉಳಿಸ್ಕೊಂಡು ಅದರ ಜೊತೆ 2 ಫ್ರೇಮ್ ಅನ್ನು ಜೊತೆ ಮಾಡಿ ಬೇರೆ ಒಂದು ಪೆಟ್ಟಿಗೆಯಲ್ಲಿ ಇಟ್ಟರೆ ಅಲ್ಲೂ ಕೂಡ ನಾವು ಹೊಸ ಮರಿ ಕುಟುಂಬಗಳನ್ನ ಪಡ್ಕೊಳ್ಬಹುದು. ಇವು ಸಾಮಾನ್ಯವಾಗಿ ಎಲ್ಲ ಸ್ಮಾಲ್ ಸ್ಕೇಲ್ ಬೀ ಕೀಪರ್ ಅಂತ ಹೇಳ್ತೇವೆ, ಸಣ್ಣ ಪ್ರಮಾಣದಲ್ಲಿ ಮಾಡೋರು ಅಥವಾ ಹವ್ಯಾಸಿ ಜೇನು ಕೃಷಿಕರು. ಈಗ ಮನೆ ಹತ್ರ ಬರೀ ತಮ್ಮ ಸೇವನೆಗೆ ಬೇಕು ಅಂತ 2-3 ಕುಟುಂಬಗಳನ್ನು ಇಟ್ಕೊಂಡಾಗ ಅವರು ಈ ತರದ ಎಲ್ಲ ವಿಧಾನಗಳನ್ನ ಪಾಲನೆ ಮಾಡ್ತಾರೆ. ಇನ್ನೊಂದು ಯಾರಾದರೂ ಆಮೇಲೆ ಇಲ್ಲಿ ಕೆಲವು ಎಚ್ಚರಿಕೆ ಕ್ರಮಗಳಿದ್ದಾವೆ ನಾವು ಕಾಲೋನಿಗಳನ್ನ ಪಾಲ್ ಮಾಡಲಿಕ್ಕೆ. ಏನು ಅಂತ ಅಂದ್ರೆ, ನಾವು ಯಾವಾಗ ಬೇಕು ಅವಾಗ ಮಾಡ್ಲಿಕ್ಕೆ ಆಗಲ್ಲ. ಸೂಕ್ತ ಋತುಮಾನಗಳಲ್ಲಿ ಅಂದ್ರೆ ಜೇನುನೊಣಗಳ ಸಂಖ್ಯೆ ಹೆಚ್ಚಾಗಿರ್ಬೇಕು, ಜೇನುನೊಣಗಳ ಸಂಖ್ಯೆ ಹೆಚ್ಚಾಗಿರ್ಬೇಕು ಮತ್ತೆ ನಮಗೆ ಅಲ್ಲಿ ಗಂಡು ನೊಣಗಳ ಲಭ್ಯತೆ ಇರಬೇಕು, ಆ ಸಂದರ್ಭದಲ್ಲಿ ಮಾತ್ರ ನಾವು ಜೇನು ಕುಟುಂಬಗಳ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈಗ ರಾಣಿ ರಹಿತ ಕುಟುಂಬ ಮಾಡಿಕೊಂಡ ಸೆಲ್ಗಳನ್ನ ಕೊಡ್ಬೇಕು ಅಂತ ಹೇಳಿದೆ, ಆ ಸೆಲ್ ಕೊಡುವ ಪೂರ್ವದಲ್ಲಿ ಯಾವ ಕುಟುಂಬಕ್ಕೆ, ಯಾವ ಮರಿ ಕುಟುಂಬಕ್ಕೆ ನಾವು ರಾಣಿ ಕಣಗಳನ್ನು ಕೊಡ್ತೀವೋ ಅದು ಸುಮಾರು 12-24 ಗಂಟೆಗಳ ಕಾಲ ರಾಣಿ ರಹಿತ ಸ್ಥಿತಿಯಲ್ಲಿ ಇರಬೇಕು. ಹಾಗೆ ಮಾಡಿ ಕೊಟ್ಟಾಗ ಅವುಗಳನ್ನು ಹೊಸ ರಾಣಿ ಕಣಗಳನ್ನು ಒಪ್ಪಿಕೊಳ್ತಕ್ಕಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಕಮರ್ಷಿಯಲಿ ಮಾಡುವಾಗ ಹೇಗೆ ಮಾಡ್ತಾರೆ ಅಂತ, ಈಗ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕುಟುಂಬಗಳ ವಿಭಜನೆ ಮಾಡಬೇಕಾಗ್ತದೆ, ಅವಾಗ ನಾವು ಏನು ಪದ್ಧತಿಯನ್ನ ಪಾಲನೆ ಮಾಡ್ತೇವೆ ಅನ್ನೋದು ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೇನೆ ಅಷ್ಟೇ. ಯಾರು 100 ಸಂಖ್ಯೆಯಲ್ಲಿ ಜೇನು ಕುಟುಂಬ ಇಟ್ಟುಕೊಂಡಿರ್ತಾರೋ ಅವರು ಈ ಒಂದು ವಿಧಾನಕ್ಕೆ ಹೋಗ್ಬಹುದು. ಸಾಮೂಹಿಕ ರಾಣಿ ಉತ್ಪಾದನಾ ಕ್ರಮ ಅಂತ ಹೇಳ್ತೇವೆ. ಒಂದೇ ಸರ್ತಿಗೆ ಒಂದೇ ಕುಟುಂಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಣಿ ಕಣಗಳು ಬರಂಗ್ ಮಾಡೋದು. ಇಲ್ಲೇನ್ ಮಾಡ್ತೀವಿ, ಈ ಕೃತಕವಾಗಿ ರಾಣಿ ಕಣಗಳನ್ನು ಕಟ್ಟುವಾಗ ಕಪ್ ಶೇಪ್ ಅಲ್ಲಿ ಇರ್ತಾವು, ಅಂಥವನ್ನ ನಾವು ಕೃತಕವಾಗಿ ತಯಾರು ಮಾಡ್ತೇವೆ ಮೇಣದಲ್ಲಿ. ಒಂದು ಡಿಪ್ಪಿಂಗ್ ರಾಡ್ ಅಂತ ಇರ್ತದೆ, ಆ ಡಿಪ್ಪಿಂಗ್ ರಾಡ್ ಅನ್ನ ಕರಗಿದ ಮೇಣದಲ್ಲಿ ಸ್ವಲ್ಪ ಸ್ವಲ್ಪ ಅದ್ದಿ ತೆಗೆದು ಅದ್ ಮತ್ತೆ ನೀರಲ್ಲಿ ಅದ್ದಿ ತೆಗೆದ್ರೆ ಅದು ಕಪ್ ತರ ಬರ್ತದೆ. ಆ ಕಪ್ ಅನ್ನ ಈ ಫ್ರೇಮ್ಗಳಿಗೆ ಅಂಟಿಸ್ಕೊಳ್ತೇವೆ. ಅಲ್ಲಿ ಒಂದು ಫ್ರೇಮ್ ಕಾಣ್ತಾ ಇದೆ, ಅದನ್ನ ಗ್ರಾಫ್ಟಿಂಗ್ ಫ್ರೇಮ್ ಅಂತ ಹೇಳ್ತೇವೆ. ಆ ಗ್ರಾಫ್ಟಿಂಗ್ ಫ್ರೇಮ್ ಗಂಟಿಸ್ಕೊಳ್ತೇವೆ. ಅವು ನ್ಯಾಚುರಲ್ ಆಗಿ ಬೀಸ್ ಏನು ಕಟ್ತವೆ ಅಂತ ಸೆಲ್ಗಳು. ಆಮೇಲೆ ಆ ಸೆಲ್ಗಳಿಗೆ ಸ್ವಲ್ಪ ರಾಯಲ್ ಜೆಲ್ಲಿ ರಾಜಶಾಹಿ ರಸ ಅಂತ ಹೇಳ್ತೇವೆ, ಅದನ್ನ ಸ್ಮಿಯರ್ ಮಾಡ್ತೇವೆ ಒಂದು ಬ್ರಷ್ ಇಂದ. ನಮಗೆ ರಾಜಶಾಹಿ ರಸ ಎಲ್ಲಿ ಸಿಗ್ತದೆ ಅಂತ ಅಂದ್ರೆ, ಯಾವ್ದಾದ್ರೂ ಒಂದು ಸ್ಟ್ರಾಂಗ್ ಕಾಲೋನಿಯನ್ನ ನಾನು ಈ ಹಿಂದೆ ಹೇಳಿದ ವಿಧಾನದಲ್ಲಿ ಪಾಲ್ ಮಾಡಿದಾಗ ಅಲ್ಲಿ ಎಮರ್ಜೆನ್ಸಿ ರಾಣಿಕಣಗಳು ಫಾರ್ಮ್ ಆಗ್ತವೆ, ಅದರಲ್ಲಿ ನಮಗೆ ರಾಯಲ್ ಜೆಲ್ಲಿ ಸಿಗ್ತದೆ. ಒಳಗೆ ರಾಣಿಕಣ ಇದೆ, ಅದು ರಾಣಿಕಣ ರಾಯಲ್ ಜೆಲ್ಲಿಯಲ್ಲಿ ತೇಲ್ತಾ ಇರ್ತದೆ. ಆ ಸ್ವಲ್ಪ ನಮಗೆ ಸಿಕ್ಕರೆ ಸಾಕು ಅದನ್ನ ಸ್ಮಿಯರ್ ಮಾಡ್ಲಿಕ್ಕೆ, ಹಾಗೆ ಅಲ್ಲಿ ಹಚ್ಚಿ ಅದು ವಾಸನೆ ಬರ್ಬೇಕು ಅದ್ರದ್ದು, ಹಾಗೆ ಮಾಡ್ಲಿಕ್ಕೆ ಸಾಕು. ಹಾಗೆ ಮಾಡ್ತಿ ಆಮೇಲೆ ಒಂದು ಕಾಲೋನಿಯನ್ನ, ಒಂದು ಈಗಾಗಲೇ ಸ್ಟ್ರಾಂಗ್ ಇರೋ ಕಾಲೋನಿಯನ್ನ ಅದಕ್ಕೆ ಬೇರೆ ಕುಟುಂಬದಿಂದ ಹುಳುಗಳನ್ನ ಸೇರಿಸಿ ಅಥವಾ ಈ ಸೀಲ್ ಬ್ರೂಡ್ ಅಂತ ಹೇಳಿ ಕೋಶಾವಸ್ಥೆಯಲ್ಲಿರುವ ಮರಿಗಳನ್ನ ಕೊಟ್ಟು ಅಲ್ಲಿ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತೇವೆ. ಆಮೇಲೆ ಇಷ್ಟು ಮಾಡುವಾಗ ಇನ್ನೂ ಒಂದು ಕೆಲಸ ಮಾಡ್ಕೊಂಡಿರ್ತೇವೆ, ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯಲ್ಲಿ ಅಪೇಕ್ಷಣೀಯ ಗುಣಗಳನ್ನು ಹೊಂದಿದೆ, ಡಿಸೈರಬಲ್ ಟ್ರೇಟ್ ಅಂತ ಉತ್ತಮ ಗುಣಗಳನ್ನು ಹೊಂದಿದೆ, ಅದನ್ನು ಗುರುತು ಮಾಡ್ಕೊಳ್ತೇವೆ. ಉತ್ತಮ ಗುಣ ಅಂತ ಅಂದ್ರೆ ಹೆಚ್ಚು ಚುಚ್ಚಬಾರ್ದು, ಹೆಚ್ಚು ಜೇನಿನ ಸಂಗ್ರಹಣೆ ಮಾಡಬೇಕು, ಬೇಗ ಬೇಗ ಪಾಲಾಗಿ ಹೋಗಬಾರ್ದು, ಹೆಚ್ಚು ಹನಿಯ ಶೇಖರಣೆ ಮಾಡಬೇಕು, ಜೇನಿನ ಶೇಖರಣೆ, ಇಂಥವು ಹಲವಾರು ಮೇಲೆ ಸ್ವಚ್ಛತೆಯನ್ನ ಕಾಯ್ಕೊಳ್ಬೇಕು, ಈ ತರದ ಹಲವಾರು ಗುಣಗಳನ್ನು ನೋಡಿ ನಾವು ಕುಟುಂಬಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೇವೆ. ಅಂತ ಕುಟುಂಬದಿಂದ ಒಂದು ಎರಿಯನ್ನ ತಕ್ಕೊಂಡು ಅದರಿಂದ ಈ ಮರಿಗಳನ್ನ ಒಂದೊಂದಾಗಿ ಮರಿಗಳನ್ನ ಈ ನಾವು ಕೃತಕವಾಗಿ ತಯಾರು ಮಾಡಿದಂತ ಸೆಲ್ಗಳಿಗೆ ಹಾಕ್ತೇವೆ. ಇದನ್ನ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಆ ಮರಿಗಳನ್ನ ತೆಗೆದು ಪ್ರತಿಯೊಂದು ಸೆಲ್ಗೂ ಮರಿಗಳನ್ನ ಹಾಕಿ ಆ ಒಂದು ಸೆಲ್ ಬಿಲ್ಡರ್ ಕಾಲೋನಿ ಅಂತ ಏನು ಒಂದು ಮಾಡ್ಕೊಂಡಿರ್ತೇವೆ. ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಒಂದು ಸಣ್ಣ ಪೆಟ್ಟಿಗೆಗೆ ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅದರಿಂದ ರಾಣಿಯನ್ನು ತೆಗೆದಿಟ್ಟಿರ್ತೇವೆ. ಅದಕ್ಕೆ ಕಂಡೀಷನ್ಡ್ ಕಾಲೋನಿ ಅಂತ ಹೇಳ್ತೇವೆ. ಆ ಕಂಡೀಷನ್ಡ್ ಕಾಲೋನಿಯಲ್ಲಿ ಈ ಲಾರ್ವಾಗಳನ್ನೆಲ್ಲ ಲಾರ್ವಾ ಇರ್ತಕ್ಕಂಥ ಫ್ರೇಮ್ ಅನ್ನು ಅದರೊಳಗೆ ತಗೊಂಡೋಗಿ ಇಡ್ತೇವೆ. ಅವಾಗ ಅಲ್ಲಿ ರಾಣಿ ಇರೋದಿಲ್ಲ, ಅವು ಅರ್ಜೆಂಟ್ ಅಲ್ಲಿ ಇರ್ತವೆ, ಬೇಗ ರಾಣಿ ಬೆಳೆಸಬೇಕು ಅಂತ. ನಾವೇನು ಎಷ್ಟು ಸೆಲ್ಗಳಲ್ಲಿ ಕೊಟ್ಟಿರ್ತೇವೋ ಮರಿಗಳನ್ನ ಅವು ಎಲ್ಲವಕ್ಕೂ ರಾಯಲ್ ಜೆಲ್ಲಿ ತಿನ್ನಿಸಿ ರಾಜಶಾಹಿ ರಸವನ್ನು ತಿನ್ನಿಸಿ ಒಂದೊಂದು ರಾಣಿ ಆಗಂಗೆ ಮಾಡ್ತವೆ. ಗ್ರಾಫ್ಟಿಂಗ್ ಮಾಡುವಾಗ ಬಹಳ ಹುಷಾರಾಗಿ ಮಾಡಬೇಕು, ಆ ಮರಿಗಳಿಗೆ ಏನೋ ತೊಂದರೆ ಆಗದೆ ಇರೋ ರೀತಿ ಹಾಗೆ ಬೆಳೆಸ್ತಾ ಹೊರಟಿದ್ದಾವೆ. ಯಾವಾಗ ರಾಣಿ ಕಣಗಳು ಬೆಳ್ಕೊಂಡು ಅವನ್ನ ಒಂದೊಂದಾಗಿ ಕಟ್ ಮಾಡಿ ತೆಗೆದು ನಾವು ಎರಡೆರಡು ಫ್ರೇಮಿನ ಒಂದೊಂದು ಸಣ್ಣ ಸಣ್ಣ ಕುಟುಂಬಗಳನ್ನು ಮಾಡ್ಕೊಂಡು ಒಂದೊಂದು ಫ್ರೇಮ್ ಅನ್ನು ಒಂದೊಂದು ರಾಣಿ ಕಣಗಳನ್ನ ಕೊಡ್ತೇವೆ. ಆಮೇಲೆ ನಮ್ಮ ಹತ್ರ ಗ್ರಾಫ್ಟಿಂಗ್ ಫ್ರೇಮ್ ಇಲ್ಲ ಅಂತ ಅಂದ್ರು ಈ ರೀತಿನೂ ಕೂಡ ನಾವು ರಾಣಿ ಕಣಗಳನ್ನ ಮಾಡ್ಕೊಳ್ಬಹುದು. ಇದನ್ನ ಹಾಬಿಸ್ಟ್ ಬೀ ಕೀಪರ್ ಕೂಡ ಮಾಡಬಹುದು. ಇದು ಇದನ್ನು ಕೂಡ ಮೇಣದಲ್ಲಿ ಮಾಡಿದ್ದೇವೆ, ಒಂಥರ ಸೌಟ್ ತರ ಇದ್ದಾವೆ, ಕಪ್ ತರ ಇದೆ, ಆಮೇಲೆ ಅದಕ್ಕೊಂದು ಹ್ಯಾಂಡಲ್ ತರ ಮಾಡಿದ್ದೇವೆ, ಮೇಣದಲ್ಲಿ ಮಾಡ್ಕೊಳ್ಬಹುದು. ಇದನ್ನ ಮಾಡ್ಕೊಂಡು ಇದಕ್ಕೇನೆ ರಾಯಲ್ ಜೆಲ್ಲಿ ಸ್ವಲ್ಪ ಸ್ಮಿಯರ್ ಮಾಡಿ ಒಂದೊಂದು ಮರಿಯನ್ನ ಹಾಕಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಲೋನಿ ಎಲ್ಲಿ ನಾವು ಕ್ವೀನ್ ಅನ್ನು ತೆಗೆದಾಕಿ ಇಟ್ಕೊಂಡಿರ್ತೇವೆ ಅಂತ ಕಾಲೋನಿಯಲ್ಲಿ ಆ ಫ್ರೇಮ್ಗಳಿಗೆ ತಗೊಂಡೋಗಿ ಹೀಗೆ ಚುಚ್ಚೋದು ಅವನ್ನ ಪ್ರತಿಯೊಂದನ್ನು. ಹಾಗೆ ಚುಚ್ಚದಾಗ್ಲೂ ಕೂಡ ಅವು ಎಲ್ಲವನ್ನು ಕೂಡ ರಾಣಿಯಾಗಿ ಬೆಳೆಸ್ತವೆ. ಅವು ಒಂದೊಂದು ಸೆಲ್ ಏನ್ ಕೊಟ್ಟಿದ್ದೆ ಅವು ಒಂದೊಂದು ರಾಣಿ ಕಣಗಳಾಗ್ತವೆ. ಆಮೇಲೆ ಪ್ರತಿಯೊಂದು ರಾಣಿ ಕಣ ಉಪಯೋಗಿಸಿಕೊಂಡು ಒಂದೊಂದು ಮರಿ ಕುಟುಂಬಗಳನ್ನ ನಾವು ಮಾಡ್ಕೊಳ್ಬಹುದು. ಜೇನು ಕುಟುಂಬ ವಿಭಜನೆಯ ಕೆಲವು ತಂತ್ರಗಳು. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಜೇನು ಸಾಕಾಣಿಕೆ ಮತ್ತು ಜೇನಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಆರ್ ಎನ್ ಕೆಂಚರೆಡ್ಡಿ, ಪ್ರಾಧ್ಯಾಪಕರು, ಕೀಟಶಾಸ್ತ್ರ ಮತ್ತು ವಿಸ್ತರಣಾ ಮುಂದಾಳು, ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇವರಿಂದ ಮಾಹಿತಿಯನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಗುಟ್ಟು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಗೊತ್ತಿಲ್ಲ ಹೋಗಮ್ಮ. ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ